ಮಾಡ್ಕೊಂತೆ ನಾನ್ ಬಂದೇನೆ ಸರ್ ಒಕ್ಕಲ್ತನ ಬಂದು. ಅವಾಗೆಲ್ಲ ಮಷಿನರಿ ಅವೆಲ್ಲ ಅಂತ ವ್ಯವಸ್ಥೆ ಇದ್ದಿಲ್ಲ ಸರ್. ನಾ ಬಂದ್ಮೇಲೆ ತೊಗರಿ ಗಿಗ್ರಿ ಮಾಡ್ಕೊಂತೆ ಹೋದೇವ್ರಿ ಸರ್. ನಾವೆಲ್ಲ ನಮ್ ಹೊಲದಾಗ UKP ಕೆನಲ್ ಹೋಗ್ಯದ, ಕೃಷ್ಣ ಭಾಗ್ಯಜಲ ನಿಗಮ, ಒಂದು 100 ಎಕರೆ ಅದ ಸರ್. ಅದು ಹೊಲ ಎಲ್ಲ ವರ್ಷ ವರ್ಷ ಲೆವೆಲ್ ಮಾಡ್ಕೊಂತು ಹತ್ತಿ ಮೆಣಸಿನಕಾಯಿ ತೊಗರಿ ಇವೆಲ್ಲ ಮಾಡ್ಕೊಂತ ಬಂದಿನಿ ಸರ್. ಅದೆಲ್ಲ ಚಲೋನೇ ಆಯ್ತು ಸರ್. ಒಕ್ಕಲ್ತನ ವರ್ಷದ ವರ್ಷ ನಮ್ ಕಲ್ಸ್ಕೊಂತೀವಿ ಅಂತಾರೆ, ಎಲ್ಲ ಡೆವಲಪ್ ಆಕೋತಿ ಬಂದೇವು. ಮುಂದ ಏನಾದ್ರಲ್ಲ ಸರ್, ಸ್ವಲ್ಪ ದಿನ ಹೋದ್ಮೇಲೆ ಡಿಸೆಂಬರ್ ಜನವರಿದಾಗ ನಮ್ಮೆಲ್ಲ ಹಾರ್ವೆಸ್ಟ್ ಆತವ್ರಿ ಸರ್. ಹೆಚ್ಚು ಕಮ್ಮಿ ಹತ್ತಿ ಗಿತ್ತಿ ಎಲ್ಲ ಮುಗಿತಾವ. ಮುಗಿದ್ಮೇಲೆ ನಾವು ಖಾಲಿನೇ ಕೂಡ್ತಿದ್ದೇವೆ ಸರ್. ಅದಾದ್ಮ್ಯಾಗ ಏನದ, ಎಲ್ಲ ಹೊಲ ಸ್ವಚ್ಛ ಮಾಡೋದು ಅಷ್ಟೇ ಬಿಟ್ಟು ಬಿಡ್ತಿದ್ದೆವು. ನನಗ ಹೊಸವ್ ಏನಾರೇ ಮಾಡ್ಬೇಕನ್ನೋದು ಮೊದಲಿನಿಂದ ಆಸಕ್ತಿ ಬಹಳ ಇತ್ತು. ನನಗ ಬೀದರ್ KVK ನಿಂದ ಡಾಕ್ಟರ್ ಯಾದವ್ ಸರ್ ಅಂತ ಪರಿಚಯ ಆದ್ರಿ ಸರ್. ಪರಿಚಯ ಆಗಿ ಹೊಸ ತಳಿ ಬಂದದ, ಹಿಂಗ್ ಬ್ಯಾಸಿಗೆ ಹೇಳೋದು ನೀವು ಮಾಡ್ರಿ, ಬ್ಯಾಸಿಗೆ ಮಾಡ್ರಿ, ಜನವರಿದಾಗ ಮಾಡಬಹುದು, ಡಿಸೆಂಬರ್ ಹಿಡಿದು ಫೆಬ್ರವರಿ ಎಂಡ್ ತಕ ಮಾಡಬಹುದು ಅಂದ್ರು. ಆ ಟೈಮ್ನಾಗ ನಮ್ ಮೆಣಸಿನಕಾಯಿ ಎಲ್ಲ ದೊಡ್ಡ ಲಾಸ್ ಆಗಿತ್ತು ಸರ್ ಆ ವರ್ಷ 2022 ಸರ್. ಸರ್ ನನಗೇನ್ ಮಾಡಿದ್ರು, ಒಂದು 8 ಎಕರೆ 7 ಬೀಜ ತಂದು ಕೊಟ್ರಿ ಸರ್, ಶ್ವೇತ ಅಂತ ಹೇಳಿ ಸರ್. ಅದು ಬೀಜ ತಂದು ನಾ ಎಲ್ಲ ಹತ್ತಿ ಹೊಲ ತೆಗೆದು 7 ಬಿತ್ತೀನಿ ಸರ್. ಬಿತ್ತಿ ಸರ್ ಹೆಂಗ್ ಹೇಳ್ತಾರ ಹಂಗೆಲ್ಲ ಮಾಡ್ಕೊಂತ ಹೋದಿನ್ರಿ. ಮಾಡದ ತಕ್ಷಣ ಸರ್ ಅದು ಚಲೋನೆ ಹಾಕೊಂಡ್ ಬಂತ್ರಿ. ಅದು ಖರ್ಚು ಕಮ್ಮಿ ಸರ್, ಎಂತ ಖರ್ಚೇನಿಲ್ಲ. 8 ಎಕರೆಗೆ 42 ಕ್ವಿಂಟಲ್ ಆಯ್ತು ಸರ್. ಅದು ದೊಡ್ಡ ಬೆಳಸಾಯ್ತು ಸರ್. ಸರ್ ಈಗ ನೋಡ್ರಿ, ಎಲ್ಲ ಆಳುಗಳು ಭಯಂಕರ ಖರ್ಚದ ಸರ್. ಈಗ ಹತ್ತಿ ಕಮರ್ಷಿಯಲ್ ರೀ, ಮೆಣಸಿನಕಾಯಿ ಅವೆಲ್ಲ ದೊಡ್ಡ ಖರ್ಚು ಸರ್. ಅದಕ್ಕ ಆದಾಯ ಹೆಚ್ಚು ಸಿಗ್ಲತ್ ಸರ್ ಇದ್ರಾಗ. ನಮ್ ಈ 3 ವರ್ಷದಿಂದ ಅದೇ ಮಾಡ್ಕೊಂತ ಬಂದೇನ್ರಿ. ಬೀಜ ಗೊತ್ತಾಯ್ತ್ರಿ, ಎಲ್ಲ ಬೆಳೆದಿದ್ ಗೊತ್ತಾಗತ್ತು. ಆಫೀಸಲ್ಲಿ ಎಲ್ಲ ಸರ್ಗಳು ಎಲ್ಲ ಗೊತ್ತಾಯ್ತು ಸರ್, KVK ಗೊತ್ತಾಯ್ತು. ಹಿಂಗ ರಂಗು ಕಸ್ತೂರಿ ಯೂಟ್ಯೂಬ್ ಚಾನಲ್ ಅವ್ರು ಬಂದು ಒಂದಿನ ನನಗೆ ಎಲ್ಲ ಇದು ಮಾಡಿದ್ರು ಸರ್. ಆ ರಂಗು ಕಸ್ತೂರಿ ಚಾನಲ್ ಮುಖಾಂತರ ಹೋಗಿದ್ರ ನಿನ್ ಸರ್, ಇವತ್ತಿನಲ್ಲಿ 8,500 ಎಕರೆ ಕೇಳ್ಕೊಟ್ಟಿನಿ ಸರ್. ಅದ್ಭುತ. 8,500 ಎಕರೆ ಬೀಜ ಕೊಟ್ಟಿನಿ ಸರ್. ಕರ್ನಾಟಕ ಎಲ್ಲೇ ಉಳಿದ್ರಿ ಸರ್, ಎಲ್ಲಾ ಜಿಲ್ಲಾದಾಗ ಕೊಟ್ಟಿನಿ ಸರ್. ಅದ್ರ ನಿಂತ ದೊಡ್ಡ ಹೆಸರಾಯ್ತು ಸರ್. ಹೋದ ವರ್ಷ 5 ವರ್ಷನೂ ಬೆಳೆದಿನಿ ಸರ್. 1 ಎಕರೆಗೆ 5 ಕ್ವಿಂಟಲ್ 5.5 ಕ್ವಿಂಟಲ್ ತಕ ಬಂದ ಸರ್ ನನಗೆ. ಆಮೇಲೆ ಕೊಟ್ಟಿ ರೈತರಿಗೂ ಏನಾಗಿದೆ ಸರ್, ಅವ್ರನ್ನೂ ಬೆಳೆದಾರ್ರಿ. ಬಿತ್ತದ ಹಿಡಿದು ಹಾರ್ವೆಸ್ಟ್ ತಕ ಅವರಿಗೆಲ್ಲ ನಾ ಹೇಳ್ಕೊಂತೆ. ಆಮೇಲೆ ಮಾರ್ಕೆಟ್ ತಕನೂ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿನಿ. ಅದೊಂಥರ ನಮಗೂ ಖುಷಿ ಅಲ್ಲ ಸರ್, ಎಲ್ಲಾ ಬೆಳೆದಾರ ಸರ್ ರೈತರು. ಅಂದ್ರೆ ಸಾಕಷ್ಟು ಬದಲಾವಣೆ ಎಳ್ಳಿಂತ ಆಯ್ತು ಸರ್. ಬದಲಾವಣೆ ಸರ್, ಈಗ ನಾವು ನೋಡ್ರಿ ಇವೆಲ್ಲ ಅಂತವಿಂತವ್ ಮಾಡಬಾರ್ದು ಸರ್. ನಾವು ಖರ್ಚಾಗಂತ ಮಾಡ್ಕೊಂತ ಹೋದ್ರೆ ಈಗ ಎಲ್ಲ ಲೇಬರ್ ಕೊಟ್ಟಂಗ, ಆಮೇಲೆ ಕೆಮಿಕಲ್ ಕ, ಆಮೇಲೆ ಫರ್ಟಿಲೈಸರ್ ಕ, ಅವಕ್ಕೆ ಕೊಟ್ಟಂಗ ಆಗುತ್ತೆ ಸರ್. ನನಗೆ ತಿಳಿದಿದ್ದು ತೊಗರಿ ಹಾಕ್ಬೇಕು ಸರ್. ಮುಂಗಾರಿ ಮಾಲ್ ಜನವರಿ ತಕ ಬರಂತ ಮಾಲ್ ಏನೇ ಒಂದು ಹಾಕೊಂಡು ಇದು ಎಳ್ಳು ಹಾಕೊಂಡ್ರ ಡಬಲ್ ಆಗ್ತಲ್ಲ ಸರ್. ಮತ್ತ ಇದು 3 ತಿಂಗಳು ಬೆಳಿ ಸರ್. ಮತ್ ನಮ್ ಮುಂದ್ ಹಾರ್ವೆಸ್ಟ್ ಮಾಡಿ ಹೊಲ ರೆಡಿ ಮಾಡಿ ಮುಂದ್ ಜೂನ್ಕನೂ ರೆಡಿ ಆಗ್ತದೆ ಸರ್. ಇದೆಲ್ಲ ಹೆಸರಿಗೆ ಬಂದ್ಗಳೇ ನಮ್ಗ ಡಾಕ್ಟರ್ ರಾಜೀವ್ ತೆಗ್ಗಳ ಸರ್, ಕೃಷಿ ವಿಜ್ಞಾನ ಕೇಂದ್ರ ನಮ್ ಕಲಬುರಗಿ ಅವ್ರ ಸರ್. ನನಗ ತೊಗರಿ GRG 152 ಬೀಜ ನೀವು ಫೌಂಡೇಶನ್ ಸೀಡ್ಸ್ ಮಾಡ್ರಿ, ಬ್ರದ್ದೆವಡಿಗೆ KVK ಅದಲ್ಲ ಸರ್ ನಮ್ ಜೋಗ ತಾಲೂಕ. ಅವರಿಗೆ ಸೈಂಟಿಸ್ಟ್ ಹೇಳದ್ರಿ, ಇವ್ರಿಗೆ ಕೊಡ್ರಿ ಒಳ್ಳೆ ರೈತರ ಅಂತ ಹೇಳಿ ನಾನು ಫೌಂಡೇಶನ್ ಸೀಡ್ಸ್ ಅಂತ ಕೊಟ್ರ ಸರ್. ನಾ ಸೂರ್ಯನ ವರ್ಷ ಮಾಡಿನಿ ಸರ್, 20 ಎಕರೆ ಮಾಡಿದ್ದೀನಿ ಸರ್. 2022 ಎಲ್ಲ ನೆಟೆ ರೋಗ ಗೊಡ್ ರೋಗ ಬಂತು ನೋಡ್ ಸರ್. ಅದಕ್ಕೆ ಅದು ಬಂದಿದ್ಕ ಏನಾಯ್ತು ಸರ್, ನನಗ ಸರ್ ಆಕ್ಚುಲಿ ಬರಲ್ಲ ಅದಕ್ಕ ನೆಟೆ ರೋಗ ಗೊಡ್ ರೋಗ ಅಂತೂ ಬರಲ್ಲ. ಆದ್ರೂ ನೀವು ಅದಕ್ಕ ಡ್ರಂಚಿಂಗ್ ಮಾಡ್ರಿ, ಹೆಂಗ್ ಮೇಲೆ ಬಡ್ಡಿಗೆ ಸ್ಪ್ರೇ ಮಾಡ್ರಿ ಕೆಲವೊಂದ್ ಹೇಳಿದ್ರಿ ಸರ್. ಅವೆಲ್ಲ ಮಾಡಿದ್ನಿ ಸರ್, ಒಂದೇ ಒಂದ್ ಗಿಡ ನಮ್ದು ನೆಟೆ ರೋಗ ಬರ್ಲಿಲ್ಲ. ನನ್ನ ಹೊಲದಾಗೆ ಕ್ಷೇತ್ರೋತ್ಸವ ಮಾಡಿದ್ರಿ, ಬೆಂಗಳೂರು ನಿಂತ ವಿಜ್ಞಾನಿಗಳು ಬಂದ್ರಿ, ಚಂದ್ರೇಗೌಡರು, ದೊಡ್ಡ ಕಾರ್ಯಕ್ರಮ ಆಯ್ತು ಸರ್. ಅದ್ರ ನಿಂತ ಎಲ್ಲಾ ಕಡೆಗೆ ಹರಡ್ತು ಸರ್. ಅದನ್ನು ರಂಗು ಕಸ್ತೂರಿ ಚಾನಲ್ ನಿಂತ ಎಲ್ಲಾ ಕಡೆಗೆ ಹೋಯ್ತು ಸರ್ ತೊಗರಿ. ಇದನ್ನು ಈಗ ಎಳ್ಳಿನ ರೈತರೆಲ್ಲ ನನಗ್ ಫೋನ್ ಮಾಡಕ್ ಶುರು ಮಾಡಿದ್ರು ಸರ್. ಮತ್ತೆ ಕಾಂಟ್ಯಾಕ್ಟ್ ಇತ್ತಲ್ರಿ ಸರ್ ತೊಗರಿ ಬಗ್ಗೆ, ನನಗೆ ತಿಳಿದಿದೆಲ್ಲ ರೈತರಿಗೆ. ಎಳ್ಳಿನ ಮುಖಾಂತರ ನಿಮಗೆ ವಿಶ್ವಾಸ ಒಂದು ಬಲ್ತು ಬಿಟ್ಟಿದೆ. ಬಲ್ತಾಗಿದೆ ಸರ್, ಅದರ ಪುಣ್ಯ ಸರ್ ನಮಗೆ. ಆಮೇಲೆ ಸೈಂಟಿಸ್ಟ್ ಮುಖಾಂತರ ಹೋಗಿರ ಏನು ಆಗ್ತದ ಅನ್ನೋದು ನನಗೆ ಇವತ್ತ ಅನುಭವ ಆಗಿದೆ ಸರ್. ಬಹಳ ಒಳ್ಳೆ. ನಾವು ಎಲ್ಲೇ ಒಂದು ಮೂಲೆಯಾಗಿದ್ದೇವೆ ಸರ್. ಈಗ ಸೈಂಟಿಸ್ಟ್ ಭೇಟಿ ಆದೇವಂತೆ ಒಂದು ಎಳ್ಳಾಯ್ತು, ಎಳ್ಳಿನ ತೊಗರಿ ಆಯ್ತು. ನಾವ್ ಇವತ್ ಬಂದ್ ಕೇಳ್ಕೊಂತ ಹೋದ್ರೆ ಒಂದು ಹೊಸ ಸಿಗ್ತಾವಲ್ಲ ಸರ್, ಹೊಸ ಅನುಭವ ಆಗ್ತದ. ಹಿಂದ ಆಫೀಸರ್ ಇದ್ರಂದ್ರ ಏನು ಮಾಡಬಹುದಂತ ಒಂದು ಲೆಕ್ಕ ಸರ್ ನಂದು. ಅಡ್ಡಿಲ್ಲ ಅಂದ್ರೆ ನೀವು ತೊಗರಿ ಮತ್ತೆ ಎಳ್ಳು ಎರಡೂ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿದ್ವು. ಪೂರಾ ಬದಲಾವಣೆ. ಈಗ ಯಾವಾಗ ಇದು ಎಳ್ಳು ಶುರು ಮಾಡಿದ್ರಿ ಅದಕ್ಕಿಂತ ಮೊದಲ ಅಂದ್ರೆ ನೀವು ಕೃಷಿ ಶುರು ಆದಂತಹ ಸಂದರ್ಭದೊಳಗೆ ಎಳ್ಳಿನ ಬಗ್ಗೆ ನಿಮಗೆ ಅದು ಏನು ಇರಲಿಲ್ಲ? ಗೊತ್ತಿರ್ಲಿಲ್ಲ ಸರ್, ಗೊತ್ತಿರ್ಲಿಲ್ಲ. ನನಗೆ ಗೊತ್ತಿಲ್ಲ. ನಮ್ ತಂದೆಯವ್ರು ಬೆಳಿತೀರಂತ ಸರ್, ಅದು ಮುಂಗಾರಿ ಎಳ್ಳು ಅಂತ ಹೇಳಿ ಬೆಳಿತೀರಿ ಸರ್. ಅದು ನಮಗ ಅನುಭವ ಇಲ್ಲ ಸರ್, ನಾವು ಹಾಕಿದಿಲ್ಲ ಸರ್. ಈಗೆಲ್ಲ ಬ್ಯಾಸಗಿ ತಂದು ನಾ ಹಾಕದ್ಮ್ಯಾಗ ಬಹಳ ಮಂದಿ ಎಳ್ಳಿಂದ ಮುಣಿಗ್ ಹೋಗ್ಯದ, ಎಳ್ಳನ ಟೈಮ್ ಇಲ್ಲ, ಯಾರಿಗೆ ಗೊತ್ತಿಸತೇಕಿಲ್ಲ, ನೀವೆಲ್ಲ ಮಾಡ್ಲಾಗತ್ತೀರಿ ಆಗ್ತದ ಇಲ್ಲ ಅಂತ ಹಿಂಗೆಲ್ಲ ಕೇಳಿದ್ರ ಸರ್. ಎಲ್ಲ ನೋಡಮ್ಮಪ್ಪ ಮಾಡದದ ದೇವ್ರ ಮ್ಯಾಗ ಬಾರ್ ಹಾಕ್ಯದ ಭೂಮಿ ಮಾಡದದ ಅಂತ ಹೇಳಿ ಸರ್ ಮುಖಾಂತರ ಎಲ್ಲ ಮಾಡ್ದೇನೆ ಸರ್. ನನಗೆ ಒಳ್ಳೇದೇ ಸರ್, ಚಲೋ ಬೆಳೆಸಾಗ್ಯದ. ಈಗ ಮತ್ತ ಎಳವಾರ್ ಎಳ್ಳಂತ ಒಂದು ಗ್ರೂಪೇ ಮಾಡೀನಿ ಸರ್, ದೊಡ್ಡದೊಂದು ಹೆಸರಾಗ್ಯದ್ರಿ. ಏನ್ ದೇವರ ಆಶೀರ್ವಾದ, ಎಲ್ಲ ವಿಜ್ಞಾನಿಗಳ ಆಶೀರ್ವಾದ, ನಾ ಮಾಡಿದ ಫಲಾನು ನನಗೆ ಚಲೋ ಆಗ್ಯದ ಸರ್. ಈಗ ಎಳ್ಳು ಬೆಳಿಬೇಕಂತ ಸಂದರ್ಭದೊಳಗೆ ಏನ್ ನೋಡ್ರಿ, ತಾವು ಪಿ ಯು ಸಿ ತನ ಓದಿದ್ರಿ? ಹೌದು ಸರ್. ಅಷ್ಟೇ, ಮುಂದೆ ಕಲೀಲಿಲ್ಲ, ಕೃಷಿಗೆ ಬಂದ್ರಿ. ಅದ್ರ ನಂತರ ತಮ್ಮ ಇಚ್ಛೆ ಏನಿತ್ತು, ಇಲ್ಲ ಏನಾದ್ರೂ ಸಾಧನೆ ಮಾಡಬೇಕು ಅಂತ? ಹೌದು ಸರ್, ಕೃಷಿ ಒಳಗೆ ಏನಾದ್ರೂ ಬದಲಾವಣೆ ತರಬೇಕು, ನಮಗ್ ನಾವು ಮೊದಲು ಒಳ್ಳೇದು ಮಾಡ್ಕೊಳ್ಬೇಕು ಅನ್ಸುತ್ತದೆ. ಅದರ ನಂತರ ಉಳಿದವರಿಗೆ ಅದು ಗೊತ್ತೇ ಆಗುತ್ತೆ, ಆಟೋಮೆಟಿಕ್ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಆದಂತಹದ್ದು ನಾವು ನೋಡ್ತಾ ಇದೀವಿ. ಈಗ ಎಳ್ಳು ಒಂದು ವಿಶಿಷ್ಟವಾಗಿ ಬೆಳಿಬೇಕು ಅಂತಂದ್ರ ವಿಜ್ಞಾನಿಗಳ ಸಹಕಾರ ನಿಮಗೆ ಸಿಕ್ತು, ಅವರ ಮಾರ್ಗದರ್ಶನ ಸಿಕ್ತು. ಯಾವ ರೀತಿ ನೀವು ಅದನ್ನ ಬೆಳೆದ್ರಿ, ಯಾವ ರೀತಿ ಹೆಚ್ಚು ಇಳುವರಿ ಬರೋದಕ್ಕೆ ಸಾಧ್ಯ ಆಯ್ತು? ಅವರು ಸೈಂಟಿಸ್ಟ್ ಏನ್ ಹೇಳಿದ್ರು ಸರ್, ಅದು ಬ್ಯಾಸಿಗದ ಒಂದು 3 ಅಥವಾ 4 ನೀರ್ ಬಿತ್ತರಿ, ಆಮೇಲೆ ಡಿಸೆಂಬರ್ ಹಿಡಿದು ಫೆಬ್ರವರಿ ಲಾಸ್ಟ್ ತಕನೇ ಬಿತ್ತರಿ ಅಂತ ಹೇಳಿದ್ರು ಸರ್. ಅವರು ಇದ್ರ ಮ್ಯಾಗೆ ಮಾಡಿದೀನಿ ಸರ್. ಕೆಲವೊಂದು ಅದಕ್ಕೂ ವೈರಸ್ ಅಂತ ಫಂಗಿಸೈಡ್ ಏನಾರು ಬರ್ತಿರ್ತಾವ ಸರ್, ಅವೆಲ್ಲ ಔಷಧ ಅವ್ರಿಗೆ ಕೇಳಿ ಎಲ್ಲ ಮಾಡಿದೀನಿ ಸರ್. ನಾ ಮಾಡಿದ ಒಂದ್ ವರ್ಷ ಏನ್ ಅನ್ನೋದು ಅನುಭವ ಆಯ್ತು. ನೆಕ್ಸ್ಟ್ ಇಯರ್ ನಾ ಏನ್ ಬೀಜ ಕೊಟ್ಟಿನಿ ಸರ್ ಕರ್ನಾಟಕ ತುಂಬಾ, ಅದು ಏನ್ ಮಾಡೀನಿ ಅನ್ನೋದು ನನಗೂ ಗೊತ್ತಾಯ್ತು ಸರ್, ಇದು ಈಗ ಮಾಡ್ರಿ ಹಿಂಗ ಆಗ್ತದ ಅಂತ. ಆಮೇಲೆ ಅದಕ್ಕೆ ಫರ್ಟಿಲೈಸರ್ ಬೇಕಾಗಲ್ಲ ಸರ್, ಒಂದು ಸಲ್ಫರ್ ಬೇಕಾಗ್ತದೆ, ಇಷ್ಟು ಯೂರಿಯಾ ಬೇಕು ಸರ್, ಅದಕ್ಕೆ ಬಿಟ್ಟು ಮತ್ತೇನು ತಲ್ಲ ಸರ್. ಒಂದ್ ವರ್ಷ ಹೋಗಿ ಈಗ ಎರಡನೇ ವರ್ಷನಾಗ ಫುಲ್ ಎಲ್ಲ ರೈತರ ಅದಕ್ಕೆ ಬರ್ಲತ್ತರ ಸರ್, ಎಳೆ ಬೆಳಿಲತ್ತರ, ಆದಾಯ ಹೆಚ್ಚಾಗತ್ತಲ್ಲ ಸರ್ ಅದಕ್ಕೆ. ಹಿಂಗಾಗಿ ರೈತರು ಅದಕ್ಕೆ ಬರ್ಲತ್ತರ. ನನಗ ಅದ್ರ ನಿಂತ ಆಗಿದ್ದಂದ್ರ ಏನ್ ಹೆಚ್ಚಿಂದ್ರ, ಎಳ್ಳಿಗಿದ್ದ ರೈತರು ಎಲ್ಲರೂ ತೊಗರಿ ಬಂದ್ರ ಸರ್. ಈಗ ತೊಗರಿ ತಗೊಂಡು ಈಗ ನೆಟೆ ರೋಗ ಹೋಗ್ಲಾರ್ದಂತದೆಲ್ಲ ನನಗ್ ಮಾಹಿತಿ ಕೇಳ್ತಾರೆ. ನಾ ಸರಿ ಕೇಳಿ ನನಗ್ ಗೊತ್ತಿರ್ಲಾರ ಸರ್ ಕೂಡ ಮಾತಾಡಿ ಅವ್ರಿಗೆ ಹೇಳ್ತೀನಿ. ಹಿಂಗಾಗಿ ಅದೊಂದು ದೊಡ್ಡ ಅನುಭವ ಆಗ್ಯದ ನೋಡಿ ಸರ್. ಈಗ ಎಳ್ಳಿನ ಒಂದು ಮಾರಾಟ ಮಾಡಬೇಕು ಅಥವಾ ಬೀಜಗಳನ್ನು ಕೊಡಬೇಕು ಅಂತಂದಾಗ ಮೊದಲಿಗೆ ಹೆಂಗ್ ನೀವು ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಕೊಟ್ಟರು ಅಥವಾ ನಿಮ್ಗೆ ಗೊತ್ತಿದ್ದಂತ ರೈತರಿಗೆ ಕೊಟ್ಟು? ಇದು ಯೂಟ್ಯೂಬ್ ಚಾನಲ್ ಮುಖಾಂತರ ಗೊತ್ತಾಯ್ತು ಸರ್, ಫೋನ್ ಮಾಡ್ಲಕತ್ರು. ನಮ್ಮೆಲ್ಲ ಸುತ್ತಮುತ್ತ ಹಳ್ಳಿ ರೈತರಿಗೆ ನಾ ಮೊದಲು ಕೊಟ್ಟು ನೋಡಿನಿ ಸರ್, ನಮ್ ಬೇಕಾದ ರೈತರಿಗೆ ಕೊಟ್ಟು ನೋಡಿದ್ ನೋಡಿ ಸರ್. ನಾ ಕೊಟ್ಟಿನಿ, ನನ್ನಂಗ ಆಗ್ಬೇಕಲ್ಲ, ಮತ್ತ ನನ್ನಂಗಾಗಿ ಖರಾಬ್ ಆಯ್ತು, ನನ್ನ ಹೆಸರನು ಖರಾಬ್, ಅವ್ರದ್ನು ಎಲ್ಲಾ ಲಾಸ್ ಆಗ್ತದಲ್ಲ ಸರ್. ಸ್ವಲ್ಪ ಕೊಟ್ಟು ನೋಡಿ ಎಲ್ಲ ಅವ್ರದ್ದು ಚಲೋ ಆಗಾದ್ರ ನೋಡಿ ಎಲ್ಲ ರೈತರಿಗೆ ಕೊಟ್ಟಿನಿ ಸರ್. ಈಗ ನೋಡ್ರಿ, ನಂದು ತಮಿಳ್ನಾಡಕ್ಕೂ ಹೋಗ್ಯಾದ್ರಿ, ಮಹಾರಾಷ್ಟ್ರಕ್ ಹೋಗ್ಯದ ಸರ್, ತೆಲಂಗಾಣಕ್ ಹೋಗ್ಯಾದ್ರಿ, ಅಲ್ಲಿ ಚಲೋನೇ ಬೆಳೆದ್ರಿ ಸರ್. ಅಂದ್ರೆ ಏನು ರೈತರು ನಿಮಗೆ ರಿಕ್ವೆಸ್ಟ್ ಮಾಡ್ತಾರ, ವಿನಂತಿ ಮಾಡ್ತಾರ, ನಮಗೆ ಕಳಿಸಿಕೊಡ್ರಿ ಅಂತೇಳಿ? ಹಾ ಸರ್, ಫೋನ್ ನೇರವಾಗಿ ಫೋನ್ ಮಾಡ್ತಾರ ಸರ್, ಫೋನ್ ಮಾಡ್ತಾರ, ಮಾಡಿ ಅದ್ರ ಮದ್ಗ ಮಾಹಿತಿ ನೋಡ್ತಾರ ಸರ್, ಯೂಟ್ಯೂಬ್ ಚಾನಲ್ ದಾಗ ನೋಡಿ ನಮ್ದೆಲ್ಲ ಮಾಹಿತಿ ಕೇಳ್ತಾರ ಸರ್. ಹಂತವಾಗಿ ನಾ ಈ ಟೈಪ್ ಇದ್ರೆ ಮಾಡ್ರಿ, ನೀರಾವರಿ ಇದ್ರ ಮಾಡ್ರಿ, ಇಲ್ಲಾಂದ್ರ ಮಾಡಬೇಡ ಅಂತ ಹೇಳ್ತೀನಿ. ಇನ್ನೊಂದ್ ಸರ್, ಒಣ ಬೇಸಾಯ ಇದ್ದವರು ಕೇಳಕತ್ತರ ಸರ್, ಈಗ ನೀವು ನೀರಾವರಿ ಇದ್ದವ್ರಿಗೆ ಕೊಡ್ಲಾಗತ್ರಿ, ಬರೋಬ್ರಿ ಒಣ ಬೇಸಾಯ ಅವ್ರ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರಿ ಸರ್. ನಾ ಸರಿ ಕೇಳಾರ್ದೆ ಏನ್ ಮಾಡಿದ್ರಿ, ನನ್ ಬೀಜಾನೇ ಉಳಿದ್ವಲ್ರಿ, ಆಗಸ್ಟ್ ಲಾಸ್ಟ್ ವೀಕ್ ಹಿಡಿದು ಪ್ರತಿ ಒಂದ್ ತಿಂಗಳು ಡಿಸೆಂಬರ್ ಜನವರಿ ಬರತ್ತಾಗ ಒಂದೊಂದೊಂದೊಂದ್ ಎಕರೆ ಮಾಡಿ ನೋಡಿನಿ ಸರ್. ನಾ ಅನುಭವ ಆದ್ಮೇಲೆ ಮುಂದ್ ರೈತರಿಗೆ ಕೊಡ್ಬೇಕು, ಮೊದ್ಲು ನಮಗ ವಿಶ್ವಾಸ ಬರ್ಬೇಕು ಪದ್ಧತಿ ಮೇಲೆ. ಹಾ ಸರ್, ಏನೋ ನಾ ಒಂದ್ ಮೂಲೆ ಆಗಿದ್ದೆ ಸರ್, ನಮ್ದ ಕರ್ನಾಟಕ ತುಂಬಾ ಹೆಸರು ಬಂದ, ಮತ್ತ ಅದ್ರ ನಿಂತ ಹೆಸರು ಖರಾಬ್ ಆಗ್ಬಾರ್ದು, ಮಿಸ್ಗೈಡ್ ಮಾಡಬಾರ್ದು ಅಂತ ಹೇಳಿ ಬ್ಯಾಸಗಿ ಯಾಕ ನೋಡಮ್ ಅಂತ ಆಗಸ್ಟ್ ಲಾಸ್ಟ್ ವೀಕ್ ಹಿಡಿದು ಹಾಕೊಂತ ನೋಡಿದೀನಿ ಸರ್. ಅದ್ ಬೆಸ್ಟ್ ಸೂಕ್ತ ಅಂದ್ರ ಡಿಸೆಂಬರ್ ದಾಗ್ನು ಅದು ಸರ್, ನೀರ್ ಇರ್ಲಾರ್ದ ಯಾವಾಗ ಸ್ವಲ್ಪ ಸ್ವಲ್ಪ ಮಳಿ ಇರ್ತ ನೋಡ್ರಿ ಸರ್, ಹಿಂಗಾರಿ ಮಳಿ ಮ್ಯಾಗ್ನು ಬೆಳೆದ್ರಿ, ಹಿಂಗಾಗಿ ಅದನ್ನು ಆದಾಯ ತಗೊಂಡ್ರಿ ಸರ್. ಹೊಸ ಪ್ರಯೋಗ ಮಾಡಿನಿ. ಆಮೇಲೆ ಎಳ್ಳನು ಕೈಲೆ ಬೀಜ ಊರಿನೂ ನೋಡಿನಿ ಸರ್, ಹೊಸ ಟೆಕ್ನಿಕ್ ರೀ, ಎಳ್ಳು ಕೈಲೆ ಬೀಜ ಸರ್, ಎರಡು ತೋರ್ಬಳ ಹೆಬ್ಬಟ್ಲೆ ಬೀಜ ಊರಿಸಿ ನೋಡ್ದೇನ್ರಿ, 10-15 ಬೀಜ ಬೆಳಗತ್ತು. ಎಷ್ಟು ಏರಿಯಾ ಹಂಗ ಬಿತ್ತ? ಅದ 4 ಎಕರೆ ಮಾಡಿ ನೋಡ್ದೇವ್ ಸರ್, ಅದು ಸ್ವಲ್ಪ ಬಾಳ ಬೀಳತ್ತೀವ್ರಿ ಬೀಜ. ಮತ್ ಅದಕ್ಕೆ ಒಂದು ಮತ್ ಏನ್ ಮಾಡ್ಬೇಕಂತ ಹೇಳಿ ಗದಗ ರವಾ ಬರ್ತದಲ್ಲ ಸರ್, ಎರಡು ಮಿಕ್ಸ್ ಮಾಡಿ ಉಗುರ್ಸದೇವ್ ಸರ್. ರವಾದೊಳಗ್ ಮಿಶ್ರ ಮಾಡಿದ್ರೆ? ಹಾ ರವಾ, ಗದಗ ರವಾ. ವಜ್ಜಿ ಆಗ್ತಲ್ಲ ಸರ್, ಉಡಿದಾಗ ತಗೊಂಡ್ ಹೆಣ್ಮಕ್ಳಿದಾಗ ಅದು ಒಂದ್ ಯಾವ್ದೋ ಬಟ್ಟಿದಾಗ ತಗೊಂಡ್ ಹಿಂಗ್ ತಗೋಗ ಎಳ್ಳ ಮ್ಯಾಲ್ ಬರಲಿ ಉಸುಕ್ ಕೆಳಗ್ ಹೋಗ್ತದೆ, ಅದನ್ನು ವೇಟ್ಲೆಸ್ ಅಲ್ಲ ಸರ್ ಗದಗ ರವಾ, ಎರಡು ತೊಂದ್ ಅದು ಮಾಡಿದೆ ಸರ್, ಅದು ಫಸ್ಟ್ ಕ್ಲಾಸ್ ಆಯ್ತು ಸರ್. ಅಂದ್ರ ಅಂತರ್ ಸಿಕ್ಕದ್ರ ನಿಂತ ಇಳುವರಿ ಮತ್ ಅದನ್ನು ಹೆಚ್ಚಾಯ್ತ್ರಿ. ಇನ್ನೊಂದ್ ಏನ್ ಮಾಡಿದೀನಿ ಸರ್, ಮನೆಗೆ ಒಂದು ನರ್ಸರಿ ಸಿಸ್ಟಮ್ ಮಾಡಿ ಅಗಿನು ತಯಾರು ಮಾಡಿ ಅದನ್ನು ಮಾಡಿ ನೋಡ್ದೇನೆ ಸರ್. ಅದ್ ಹೆಂಗಾಯ್ತು? ಅದು ಪರವಾಗಿಲ್ಲ ಸರ್, ಅಂದ್ರೆ ಎಲ್ಲರಿಗೂ ಮಾಡೋದಾಗಲ್ಲ, ಆಗೋದಿಲ್ಲ. ಈಗ ಎತ್ತ ಬಾಳ ಮಂದಿ ಕಮ್ಮಿ ಸರ್, ಎತ್ತುಗಳು ಎಲ್ಲ ಕಮ್ಮಿ, ಅದು ಟ್ರ್ಯಾಕ್ಟರ್ಲೆ ಮಾಡ್ತಾರ. ಎಳ್ಳು ಸೂಕ್ಷ್ಮ ಬೆಳೆಯಲ್ಲ ಸರ್, ಅದಕ್ಕೆ ನಾವು ಊರ ಪ್ರಯತ್ನ ಮಾಡಿ ರೈತರಿಗೆ ಅದನ್ನು ಮಾಡಿಸಿನೂ ಬೆಳೆದೀನಿ. ಈಗ ನಾನೇ ಬೆಳೆದೀನಿ ಸರ್, 5.5-6 ಕ್ವಿಂಟಲ್ ತನಕ ನನಗ್ ಬೆಳೆದ್ರಿ. 6-8 ಇಂಚ್ ಗ್ಯಾಪ್ ಕೊಟ್ಟು 36 ಇಂಚ್ ಅಡಲ್ಲಿಟ್ಟು ಅದಕ್ಕೆ ಬೆಡ್ ಮಾಡಿ ಬೆಡ್ನಾಗೆ ನೀರ್ ಹೋಗಂಗ್ ಮಾಡಿ ಹೆಚ್ಚಿನ ನೀರಾದ್ರೂ ತಳಲ್ ಸರ್ ಅದು. ನಾ ಹೇಳಿ ವಿಧಾನದಾಗೆ ಮಾಡಿದ್ದ ರೈತರು ಎಲ್ಲಾ ಚಲೋ ಬೆಳೆದ್ರ. ಆಮೇಲೆ ತೊಗರಿ ನಾ ಹೇಳಿದ್ದು ಸರ್, ನಮ್ದು ವಿಡಿಯೋ ನೋಡಿದ್ರಿ, ಎಲ್ಲಾ ವಿಜ್ಞಾನಿಗಳಿಗೆ ಕೇಳಲಾರದ ರೈತರು ನನಗ್ ಫೋನ್ ಮಾಡಿ ನೀವು ನೆಟೆ ಹೋಗಿಲ್ಲ ನಿಮ್ದು ನೋಡಿ ನಮಗೆಲ್ಲ ಖುಷಿಯಾಗ್ಯದ ನೀವ್ ಏನ್ ಮಾಡಿರಿ ಇನ್ನ ತಕ್ಕೂ ಕೇಳ್ತಾರೆ ಸರ್. ಈ ವರ್ಷ ಮಳೆಗಾಲ ಹೆಚ್ಚಲ್ ಸರ್, ನಾ ಎಲ್ಲರಿಗೆ ಅದೇ ಹೇಳಿನಿ, ಮ್ಯಾಂಕೋಜೆಬ್ ಬರ್ತಲ್ ಸಾಫ್ ಅಂತ ಹೇಳಿ ಅದು ಡ್ರಂಚಿಂಗ್ ಮಾಡೀನಿ, ಆಮೇಲೆ ಸ್ಪ್ರೇ ಮಾಡೀನಿ ಸರ್, ಮಚ್ಚಿ ರೋಗ ಆಮೇಲೆ ವಿಲ್ಟ್ ಬರಲಾರ್ದಂಗ. ಅವೆಲ್ಲ ನಾ ಮಾಡಿದ್ ವಿಧಾನ ಮಾಡ್ಯಾರ ಸರ್ ರೈತರು ಎಲ್ಲರು. ಅಲ್ಲಿಗೆ ಸ್ಟಾಪ್ ಅಂತೂ ಆಗ್ಯದ ನೋಡ್ ಸರ್, ಯಾರ್ದು ರೋಗ ಅಂತೂ ಕಂಟ್ರೋಲ್ ಆಗ್ಯದ ಸರ್. ಕಂಟ್ರೋಲ್ ಆಗ್ಯದ. ಮತ್ತ ಈಗ ಏನು ನೀವು ಎಳ್ಳಿನೊಳಗ ಪ್ರಯೋಗಗಳನ್ನು ಮಾಡಿದ್ರಿ, ಈಗ ಸದ್ಯದ ಮಟ್ಟಿಗೆ ಯಾವ ರೀತಿ ಅವ್ರು ಬಿತ್ತನೆ ಮಾಡಿದ್ರ ಚಲೋ ಅಂತ ನಿಮಗೆ ಅನಿಸ್ತದ? ಬೆಡ್ ಮಾಡ್ಕೋದ್ ಒಳ್ಳೇದ್ ಸರ್, ಸೌಕರ್ಯ ಇತ್ತು ಎತ್ತಿಲೆ ಬಿತ್ತದ್ ಚಲೋ ಸರ್. ಇದ್ದಿಲ್ಲ ಅಂದ್ರ ಕೈಲೆ ಊರಿನೂ ಪರವಾಗಿಲ್ಲ, ಬಹಳ ಫೈನ್ ಆಗ್ತದೆ, ಸಣ್ಣ ರೈತರಿಗೆ ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ ಸರ್, ಅಂತರ ಎಷ್ಟು ಇರ್ತದ ಅಷ್ಟು ಇಳುವರಿ ಹೆಚ್ಚಾಗ್ತದೆ ಸರ್. ನನ್ನ ಅನುಭವ ಸರ್, ಯಾವುದೇ ಇದು ಇರಲಿ ಅಂತರ ಇದ್ರೆ ಚಲೋ ಗಾಳಿ ಬಿಸಿಲಾಡಿ ಚಲೋ ಆಗ್ತದೆ ಸರ್. ಸಣ್ಣ ರೈತರು ಹಂಗ್ ಮಾಡ್ಕೋ ಚಲೋ, ಎಲ್ಲ ಸೌಕರ್ಯ ಇದ್ದವ್ರ ಏನದಲ್ಲ ಎತ್ತಿಲೆ ಬಿತ್ತಬಹುದು, ಟ್ರಾಕ್ಟರ್ಲೇನು ಬಿತ್ತಬಹುದು ಸರ್, ಬಿತ್ತಿ ಮಾಡಬಹುದು ಸರ್. ಅಡ್ಡಿಲ್ಲ. ಈಗ ನೀವು ಒಂದನೇ ವರ್ಷ ಎಷ್ಟು ಬೀಜಗಳನ್ನು ಕೊಟ್ರಿ, ಎರಡನೇ ವರ್ಷ ಎಷ್ಟು ಬೀಜಗಳನ್ನು ಕೊಟ್ರಿ, ಹೆಂಗ್ ಬದಲಾವಣೆ ಆಯ್ತು, ಹೆಂಗ್ ಇಂಪ್ರೂವ್ಮೆಂಟ್ ಆಯ್ತು? ನೋಡ್ ಸರ್, ಸುರಿನ ವರ್ಷ 42 ಕ್ವಿಂಟಲ್ ಇಳುವರಿ ಬಂದಿತ್ರಿ ನನ್ಗೆ 8 ಎಕರೆದಾಗ. 26 ಕ್ವಿಂಟಲ್ ಪೂರಾ ಬೀಜಾನೇ ಮಾರಿನಿ ಸರ್, ಬೀಜಕ್ಕೆ ಹೋಯ್ತ್ರಿ ಅದೆಲ್ಲ. ಉಳಿದ ಅಡತಕ್ ನನಗೆ ಗೊತ್ತಿಲ್ಲ, ನಾ ಮಾರ್ದೆ. ನೆಕ್ಸ್ಟ್ ಇಯರ್ ಭಯಂಕರ ಬೇಡಿಕೆ, ಅಲ್ಲಿ ಎಲ್ಲರೂ ಫೋನ್ ಚಾಲೂನೇ ಸರ್. ಒಂದಿನಕ್ಕೆ 100 ಹಿಡ್ಕೊಂಡು 200 ಫೋನ್ ಬರ್ಲಾಗತ್ತು ಸರ್. ಸರ್, ಎರಡನೇ ವರ್ಷ ಬೆಳೆದ್ರೆ ಫೋನ್ ಮಾಡ್ತಾರಲ್ಲ ಸರ್. ಹೌದಲ್ಲ, ಈಗ ಒಬ್ರಿಗೆ ರೈತರಿಗೆ ಕೊಟ್ಟೆ, ಒಬ್ಬ ರೈತರ ನಿಂತ ರೈತರಿಗೂ ಆಯ್ತು ಸರ್. ಅದು ಅದು ಜಾಯಿಂಟ್, ಈಗ ಯೂಟ್ಯೂಬ್ ನೋಡ್ಬೇಕೇ ಅಂತಲ್ಲ ಸರ್, ಬಾಯಿಂದ ಬಾಯಿಗೆ ಹೆಚ್ಚಿಗೆ ಒಂದು ವಿಶ್ವಾಸ ಇರ್ತದೆ, ವಿಶ್ವಾಸ ಇರ್ತದೆ. ಯಾಕಂದ್ರೆ ಈ ರೈತರು ಬೆಳೆದಾರ ಅಂತಂದ್ರೆ ಬರೋಬರಿ ಅದಪ್ಪ, ನಾನೇ ಬೆಳೆದಿನಲ್ಲ ಅಂತ ಹೇಳಿ ಹೇಳ್ತಾರೆ. ನೋಡ್ ಸರ್, ಯಾರ್ ಹೇಳಿರ್ನು ನಂಬಲ್ಲ, ರೈತನ್ ಮಾತ್ರ ಹೇಳ್ತಾನ್ರಿ. ನಾನು ಒಬ್ಬ ರೈತೇನೆ ಸರ್, ನಾ ಸುಳ್ಳು ಆಡ್ಲಕ್ ಬರಲ್ಲ ಸರ್. ನಮ್ದು ನಾವ್ ಮಾಡ್ಕೊಂಡಂಗೆಲ್ಲ ಸರ್, ಮೋಸ ತಪ್ಪಾಗ್ತದಲ್ರಿ. ಹಿಂಗಾಗಿ ಎಲ್ಲರಿಗೆ ಸ್ಪ್ರೆಡ್ ಆಗ್ಯದ ನೋಡ್ ಸರ್. ಹೌದಾ, ಅಂದ್ರೆ ಒಂದೇ ವರ್ಷ ನೀವು ಎಷ್ಟು ಮಾಡಿದ್ರಿ, ಅದಕ್ಕಿಂತ ಹೆಚ್ಚಿಗೆ 2ನೇ ವರ್ಷ ಆಯ್ತು, 3ನೇ ವರ್ಷನೂ ಕೂಡ. ನೆಕ್ಸ್ಟ್ ಇಯರ್ ಮತ್ತೆ 10 ಎಕರೆ ಹಾಕಿನಿ ಸರ್, 27 ಕ್ವಿಂಟಲ್ ಆಯ್ತು ಸರ್. ಅದು ಸ್ವಲ್ಪ ಅನುಭವ ಹೆಚ್ಚಾಯ್ತು, ತಿಪ್ಪಿ ಗೊಬ್ಬರ ಹೊಡ್ಸಿನಿ ಸರ್. ಆಮೇಲೆ ಮೊದಲೇನೆ ಪ್ರಿಪೇರ್ ಆದಿನಿ ಸರ್, ಅದು ಹೆಂಗ್ ಮಾಡ್ಬೇಕನ್ನೋದು ಮಾಡ್ಕೊಂಡು 57 ಕ್ವಿಂಟಲ್ ಆಯ್ತು. 57 ಕ್ವಿಂಟಲ್ ಒಂದು 7-8 ಕ್ವಿಂಟಲ್ ಉಳಿದಿರ್ಬೇಕು ಸರ್, ಅವನು ಬೀಜ ಕೊಟ್ಟಿನಿ ಸರ್. ಅಂದ್ರೆ ಹೊರ ರಾಜ್ಯಗಳಿಗೂ ಬಾಳ ಹೋಗ್ಯದ ಸರ್, 1 ವರ್ಷ ಗ್ಯಾಪ್ ಆಯ್ತು ಸರ್, ಕೆನಲ್ ನೀರ್ ಸ್ಟಾಪ್ ಆದವಲ್ಲ ಸರ್. ಒಂದ್ 15 ಕ್ವಿಂಟಲ್ ಬೀಜ ಕರಿ ಬೇಕಂತ ಹೇಳಿ ಬ್ಯಾರೆ ಹೊಲ ಹಾಕೊಂಡಿನ ಸರ್. ನನ್ನ ಹೊಲ 100 ಎಕರೆ ಇದ್ರು ನೀರಿಲ್ಲ ಸರ್, ಬ್ಯಾಸಿಗೆ ನೀರ್ ಇರಲ್ರಿ ಅದ ಕೆನಲ್ಕ. ಮತ್ ನೀವ್ ಹೆಂಗ್ ಮಾಡಿದ್ರಿ, ನಿಮಗ್ ಹೆಂಗ್ ಕೆನಲ್ ವ್ಯವಸ್ಥೆ ಇತ್ತು, ಹೆಂಗ್ ನೀರಾವರಿ? ಈಗ ನನ್ ಕೆನಲ್ ನೀರ್ ಅದ ಸರ್. ಅಡ್ಡಿಲ್ಲ, ಯಾವ ಪೀರಿಯಡ್ ಒಳಗೆ ನಿಮಗೆ ನೀರ್ ಸಿಗುದಿಲ್ಲ, ಯಾವ ಪೀರಿಯಡ್ ಒಳಗೆ ಸಿಗುತ್ತೆ? ನಮಗ ಅದು ಬರದೇ ಜುಲೈದಾಗ ಬರ್ತದೆ, ಜುಲೈದಾಗ ಬರ್ತದೆ ಮೇದಾಗ ನೀರ್ ಹೋಗ್ಬಿಡ್ತದೆ. ಏಪ್ರಿಲ್ ಲಾಸ್ಟ್ ವೀಕ್ ತಕ್ಕನ ಇರ್ತದೆ ಸರ್, ಆ ಡ್ಯಾಮ್ ನೀರ್ ನೋಡ್ಕೊಂಡ್ ಇರ್ತದ್ರಿ. ನಮ್ಗೆ ಏಪ್ರಿಲ್ ತಕ್ಕ ಅಂತೂ ಸಿಗ್ತದೆ ಸರ್, ಅಲ್ಲಿ ತಕ್ಕ ನಮ್ಗ 4 ನೀರ್ ಇದ್ರೆ ಸಾಕು ಸರ್. ಡಿಸೆಂಬರ್ ಜನವರಿದಾಗ ನಮ್ಮ ಹತ್ತಿ ಎಲ್ಲಾ ಕಟಾವ್ ಆಗಿರ್ತಾರ. ನಾ ಸ್ವಲ್ಪ ದೌಡೇ ಬಿತ್ತೀನಿ ಸರ್, ತೊಗರಿ ಹತ್ತಿ ಎಲ್ಲಾ ದೌಡ್ ಬಿತ್ಕೊಂಡು ಇದು ಎಳ್ ಬಿತ್ತೋದಕ್ಕೆ ನಾ ರೆಡಿ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಹೊಲ. ಅದೆಲ್ಲ ಕಟಾವ್ ಮಾಡಿ ಹೊಲ ರೆಡಿ ಮಾಡ್ಕೊಂಡು ನಾ ಜನವರಿ ಅನ್ನಾರ್ದಾಗ ಬಿತ್ತಿ ಬಿಡ್ತೀನಿ ಸರ್. ಹಿಂಗಾಗಿ ನನಗೆ ಅದೊಂದು ಅನುಭವ ಆಗ್ಯದ ಸರ್. ಅಡ್ಡಿಲ್ಲ, ಅಂದ್ರ ನೀವೇನು ಪ್ರಯೋಗ ಮಾಡಿ ರೈತರಿಗೆ ತಿಳುವಳಿಕೆ ನೀಡ್ತಾ ಇದ್ದೀರಿ. ಹೌದು ಸರ್, ಅದು ಕೂಡ ಬಹಳ ಮುಖ್ಯ ಆಗ್ತದೆ ಇವತ್ತಿನ ದಿವಸ. ಬರೀ ನಾವು ಬೀಜ ಕೊಟ್ಟಿವಿ ಅಥವಾ ಚಲೋ ಅದಾವ ಅಂತ ಹೇಳಿ ಹೇಳೋದಕ್ಕೆ ಆಗಂಗಿಲ್ಲ, ನಮ್ಮ ಅನುಭವ ಅದ್ರ ಜೊತೆಗೆ ಕೆಲಸ ಮಾಡೋದಕ್ಕೆ. ಆಮೇಲೆ ಕಾಳಜಿ ಏನದ, ರೈತರ ಬಗ್ಗೆ ಕಾಳಜಿ ಇರುವಂತದ್ದು, ಅದೇ ಮೇನ್ ಸರ್, ಅದು ಬಹಳ ಮುಖ್ಯವಾದಂತದ್ದು, ಅದನ್ನ ತಾವು ಮಾಡ್ತಾ ಇದ್ದೀರಿ. ಹೌದು ಸರ್, ಸಾಯಂಕಾಲ ನೋಡಿ ಸರ್, 10:30 ತಕ್ಕನು ಫೋನ್ ಮಾಡ್ತಾರೆ ಸರ್, ಬೆಳಗ್ಗೆ 5:00-5:30 ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಒಂದು ಕುತೂಹಲ ಸರ್, ಅದು ಎಲ್ಲ ಬೆಳೆದಿದ್ನು ವಿಡಿಯೋ ಮುಖಾಂತರ ನೋಡ್ಯಾರಲ್ಲ ಸರ್, ಅವ್ರಿಗೆ ಕೇಳಿ ಅವರಿಗೆ ಬೆಳೆ ಆಸಕ್ತಿ ಸರ್, ಅದು ನಾನು ಮಾಡ್ಬೇಕಲ್ಲ ಅನ್ನೋದು. ಆಮೇಲೆ 100-150 ಫೋನ್ ಕಂಟಿನ್ಯೂ ಹೇಳ್ಬೇಕಲ್ಲ ಸರ್. ಆಮೇಲೆ VRL ಮುಖಾಂತರನೇ ಕಳಿಸಿನಿ ಸರ್, ಯಾವನು ಇದು ಮಾಡಿಲ್ರಿ. ಆಮೇಲೆ ಬಸ್ಸಿಗಿಟ್ಟನು ಕಳಿಸಿನಿ, ದೂರ ಇದ್ದೀವಿ ಬಸ್ಸಿಗೆ ಕಳಿಸಿನಿ. ಅವರು ತೋಂದಿದ್ದು ಎಲ್ಲ ಮನೆಗೆ ಪಾಕೆಟ್ ಮಾಡಿನಿ ಸರ್. ಇದನ್ನೆಲ್ಲ ನೀವು ಮ್ಯಾನೇಜ್ ಹೆಂಗ್ ಮಾಡಿದ್ರಿ, ಯಾಕಂದ್ರೆ ಬಹಳಷ್ಟು ಕೆಲಸಗಳು ಆಗ್ತಾವೆ. ರಾತ್ರಿ ಬೆಳತನ ನೀವು ಈ ಕೆಲಸ ಮಾಡ್ಬೇಕು. ಅದಕ್ಕೆ ನಿಮ್ ಜೋಡಿ ಮತ್ತೆ ಮನ್ಯಾಗ ಎಲ್ಲರೂ ಸಹಕಾರ ಕೊಟ್ರಿ ಸರ್. ಆಳ್ಗೊಳಗಿನ ತಗೊಂದಿನ್ರಿ. ನಮ್ ಮನ್ಯಾಗ ಹೆಣ್ಮಕ್ಳೆಲ್ಲಾನು ಪ್ರೋತ್ಸಾಹ ಕೊಟ್ರಿ ಸರ್. ಮನೆಗೆ ಒಂದ್ ಪಾಕೆಟ್ ಮಾಡಿದೇವ್ ಸರ್, ಪ್ಲಾಸ್ಟಿಕ್ ತಂದು ಪ್ಲಾಸ್ಟಿಕ್ ದಾಗ ಕಾಟ ಮಾಡಿ 5 ಕಿಲೋ 3 ಕಿಲೋ 4 ಕಿಲೋ ಯಾರ ರೈತರು ಎಷ್ಟು ಬೇಡ್ತಾರ ಅನ್ನೋದು ಒಂದ್ ಪಾಕೆಟ್ ಮಾಡಿದೇವ್ ಸರ್. ಎಲ್ಲಾ ತರದ ಪಾಕೆಟ್ 1 ಕಿಲೋ ಹಿಡಿದು 10 ಕಿಲೋ ತಕ ಪಾಕೆಟ್ ಮಾಡಿ ಪ್ಲಾಸ್ಟಿಕ್ ಮಾಡಿ ಮ್ಯಾಗ ಬಟ್ಟಿ ಪ್ಯಾಕ್ ಮಾಡಿ ಮಸೀನ್ಲೆ ಹೊಲಸಿನ್ ಸರ್. ಮ್ಯಾಲ ಏನದಲ್ಲ ಮಾರ್ಕರ್ ಪೆನ್ಲೆ, ಒಂದು ಹಳ್ಳಿ ಲೆಕ್ಕ ಸರ್, ಮಾರ್ಕರ್ ಪೆನ್ಲೆ ಎಲ್ಲ ನಮ್ಮ ಹೆಸರು ಬರೆದು ಅವರು ಫೋನ್ ಮಾಡಿ ಅಡ್ರೆಸ್ ಹಾಕ್ತಾರೆ ಸರ್. ಫಸ್ಟ್ ವಾಟ್ಸಪ್ ಅಡ್ರೆಸ್ ಹಾಕ್ತಾರ, ಪಿನ್ ಕೋಡ್ ನಂಬರ್ ಎಲ್ಲ ಹಾಕ್ತಾರ. ಅವ್ರದ್ದು ಅಡ್ರೆಸ್ ಆ ಚೀಲದ ಮ್ಯಾಗ ಹಾಕೊಂಡು ಒಂದಿನಕ್ಕೆ ಏನು ಕಮಸ್ಕಮ್ಮಂದ್ರು ಒಂದು 20-30 ಪ್ಯಾಕೆಟ್ ಇರ್ತದೆ ಸರ್. ಅಲ್ಲಿ ಜವರಿಗೆ ನಿಂತು 16 ಕಿಲೋಮೀಟರ್ ಆಗ್ತದೆ ಸರ್ ನಮ್ಮ ಊರ ಯಳವಾರ ಅಂತೇಳಿ. ಅಲ್ಲಿ ಬಂದು ಎಲ್ಲರಿಗೆ ಕೊಟ್ಟು ಅವ್ರಿಗೆ ಹೊಳ್ಳಿ ಹಾಕದ ತಕ್ಷಣ ಅದು ಎಲ್ಲಾರ ನಂಬರ್ ಕೊಟ್ಬಿಡ್ತೀನಿ ಸರ್ ಎಲ್ಲರಿಗೆ. 2 ದಿನಕ್ಕೆ 3 ದಿನಕ್ಕೆ ಅವ್ರಿಗೆ ಬೀಜ ತಲುಪಿಡ್ತದೆ ಸರ್. ಬಿತ್ತ ವಿಧಾನ ಯಾತರ ಎಲ್ಲ ಕೇಳ್ಕೊಂತ ಹಾರ್ವೆಸ್ಟ್ ಆಗಿ ಅವ್ರ ಮಾರ್ಕೆಟಿಂಗ್ ಮಾಡಿಸಿ ನೋಡಿ ಸರ್. ಶಿವಮೊಗ್ಗದ ಒಬ್ರು ಲೇಡಿ ಸರ್, ಗಂಡ ಹೆಂಡತಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್. ಅಲ್ಲಿ ಶಿವಮೊಗ್ಗದ 1.5 ಎಕರೆ ಹೊಲ ಅದ ಅಂತ ಹೇಳ್ತಾರೆ ಸರ್. ಅವ್ರ ಹೆಣ್ಮಕ್ಳೆ ಆಸಕ್ತಿ ತೋರಿಸಿರಿ, ನೋಡ್ರಣ ನಾ ಎಳ್ ಬಿತ್ತಬೇಕಂತ ಮಾಡೀನಿ, ಹೂವಿನ ಗಿಡ ಅವೆಲ್ಲ ಹಿಂಗೆಲ್ಲ ಅವ, 1.5 ಎಕರೆದಾಗ ನಾ ಎಳ್ ಮಾಡ್ಬೇಕಂತ ಮಾಡೀನಿ, ನೀವು ಮಾಹಿತಿ ಕೊಡ್ತಿದ್ರಿ ಅಂದ್ರೆ ನಾ ಮಾಡ್ತೀನಿ ಅಂದ್ರೆ ಎಂತದ್ರಿ ಹೆಣ್ಮಕ್ಳು ಮಾಡ್ಲತ್ತಿರಿ, ನಾವು ಗಂಡ್ಮಕ್ಳು ಕೂಡ ನೀವು ಮಾಡ್ಲತ್ತಿರಿ, ನಾ ಕಳಿಸ್ತೀನಿ ಬೀಜ ನೀವು ಮಾಡ್ರಿ ಅಂತ ಹೇಳಿದ್ರ ಅವ್ರು ಕರೆಕ್ಟ್ ಮಾಡಿದ್ರಿ. ಅದು 1 ಎಕರೆದಾಗ್ರಿ 4.5 ಕ್ವಿಂಟಲ್. ಅವ್ರು ಏನು ಮತ್ ಕೆಮಿಕಲ್ ಯೂಸ್ ಮಾಡಿಲ್ರಿ, 4.5 ಕ್ವಿಂಟಲ್ ಸಾವಯವ ಪದ್ಧತಿದಾಗ ಮಾಡ್ಯಾರ್ರಿ ಅವರು. 4.5 ಕ್ವಿಂಟಲ್ ಆಗ್ಯದ ಸರ್. ಅಲ್ಲಿ ಶಿವಮೊಗ್ಗ ನಿಂತು ಹೊಳ್ಳಿ ವೇರಲ್ಕ್ ನನಗ ಹಾಕ್ಯಾರ ಸರ್ ಅವ್ರು, ನೀವೇ ಮಾರ್ಕೆಟಿಂಗ್ ಮಾಡಿ ನನಗ ದುಡ್ಡು ಕಳಿಸ್ರಿ ಅಂತ. ನಾ ಅಲ್ಲಿ ಗುಲ್ಬರ್ಗ ಗಂಜಿಗೆ ಒಯ್ದು 12,800 ರೇಟ್ ಮಾಡಿ ಇದೇ ಆನ್ಲೈನ್ ಮುಖಾಂತರ ದುಡ್ಡು ಹಾಕಿ ವಿಡಿಯೋ ಕಾಲ್ ಮುಖಾಂತರ ಕಾಟಾನು ತೋರಿಸಿನಿ ಸರ್. ಅವ್ರಿಗಿನ್ನೂ ಆಗ್ಬೇಕಲ್ಲ ಸರ್, ಆತರನೂ ಆಗ್ಯಾವ ನೋಡಿ ಸರ್. ಇಲ್ಲ ಬಹಳ ಒಳ್ಳೆ ಪ್ರಯತ್ನ ಮಾಡಿರಿ ತಾವು. ಅಂದ್ರೆ ಈಗ ಏನಾಗ್ತದ, ನೀವು ನಿಮ್ಮ ಕೆಲಸ ಮಾಡೋದ್ರ ಜೊತೆಗೇನೆ ರೈತರ ಕೆಲಸ ಮಾಡಿದ್ರು ಸಹಿತ ಅದರಿಂದ ಎಲ್ಲರಿಗೂ ಅನುಕೂಲ ಆಗುವಂತದನ್ನ ತಾವು ಕಂಡುಕೊಂಡಿದ್ದೀರಿ. ಎಳ್ಳು ಅಂತೂ ಆಯ್ತು, ಬಹಳಷ್ಟು ದೊಡ್ಡ ಬದಲಾವಣೆ ತಾವು ನಮ್ಮ ರೈತರ ಜೀವನದೊಳಗೆ ತಗೊಂಡ್ರಿ. ಈಗ ಲೋಕಲ್ ಆಗಿ ತಾವು ಸುತ್ತಮುತ್ತಲ ಏನ್ ರೈತರಿಗೆ ಹೇಳ್ತಾ ಇದ್ರಿ ಎಳ್ಳು ಬೆಳೆಯುವುದಕ್ಕೆ, ಅಥವಾ ಅವ್ರಿಗೆ ಒಂದ್ ಸ್ಫೂರ್ತಿ ಆದಂಗ ಆಯ್ತು. ಈಗ ಬಹಳ ದೂರನಿಂದ ತಮಿಳ್ನಾಡು ಅಂತ ಹೇಳಿದ್ರಿ, ಬೇರೆ ರಾಜ್ಯ ಹೇಳಿದ್ರಿ, ಅಲ್ಲಿ ಯಾವ ರೀತಿ ಎಳ್ಳು ನಿಮ್ದು ಪರ್ಫಾರ್ಮೆನ್ಸ್, ಅದರ ಯಾವ ರೀತಿ ಅದು ಬೆಳೆ ಬಂತು ಅನ್ನೋದ್ರ ಬಗ್ಗೆ ಏನಾದ್ರು ಅವ್ರು ಫೋನ್ ಮಾಡ್ತಾರೆ ಸರ್. ಕಂಟಿನ್ಯೂ ಭಾಷೆ ಪ್ರಾಬ್ಲಮ್ ಆಗ್ತದೆ ಸರ್ ಸ್ವಲ್ಪ. ಅಡ್ಡಿಲ್ಲ ಅಂದ್ರೆ ಇಲ್ಲಿಂದ ವಾತಾವರಣದ ಅಂಶಗಳೇನಿರ್ತಾವ ಹೆಚ್ಚು ಕಡಿಮೆ ಬದಲಾವಣೆ ಆಗ್ತಾ ಇರ್ತದೆ, ಮಣ್ಣು ಕೂಡ ಬದಲಾವಣೆ ಆಗ್ತಾ ಇರ್ತದ. ಇಲ್ಲಿ ಮಣ್ಣು ಬೇರೆ, ಅಲ್ಲಿದ ಮಣ್ಣು ಬೇರೆ, ಗುಣಧರ್ಮಗಳು ಬದಲಾವಣೆ ಆಗ್ತಾ ಇರ್ತಾವ. ಅಂದ್ರೆ ಬೇರೆ ಬೇರೆ ಲೊಕೇಶನ್ ಒಳಗೆ ಬೇರೆ ಬೇರೆ ಒಂದು ಪ್ರಭಾವ ಇರ್ತದೆ ಸರ್. ಉಳಿದವ್ರ ಯಾವ ರೀತಿ ನಿಮಗೆ ಪ್ರತಿ ಎಲ್ಲರೂ ಚಲೋ ಆಗ್ಯದ ಅಂತ ಹೇಳಿರಿ ಸರ್? ದೂರದ ರೈತರು ನಾ ಹೇಳಿದ್ದು ತಮಿಳ್ನಾಡದವ್ರು ಸರ್, ಜಾಸ್ತಿ ತಮಿಳ್ನಾಡು ಸರ್ ನಂದು ಹೋಗಿದ್ದು. ಮಹಾರಾಷ್ಟ್ರ ಕಮ್ರಿ ತೆಲಂಗಾಣ ತಮಿಳ್ನಾಡು ಅವರು ಎವರೇಜ್ 4 ಕ್ವಿಂಟಲ್ ತೆಗ್ದಾರ ನೋಡಿ ಸರ್, ಎಕರೆಗೆ 4 ಕ್ವಿಂಟಲ್ ಎವರೇಜ್ ತೆಗ್ದಾರ. ರೈತರು ಖುಷಿ ಅದಾರ? ಏ ಖುಷಿ ಅರ್ ಸರ್, ಇನ್ನ ನನ್ ಕೂಡ ಕನ್ಸರ್ಟ್ದಾಗಾರ ಸರ್, ಬೀಜನ ಇನ್ನೂ ಹೇಳ್ತಾರೆ ಸರ್. ಅವರು ಹಿಂದಿದಾಗ ಮಾತಾಡಿ ಕನ್ವಿನ್ಸ್ ಮಾಡಿ, ಭಾಷೆ ಬರಲಾರ್ದ ವಾಟ್ಸಪ್ ನ್ಯಾಗ ಹಾಕಿ ಇಂಗ್ಲಿಷ್ ನ್ಯಾಗ ಟೈಪ್ ಮಾಡಿ ಈ ತರ ರೋಗ ಅದ ಈ ತರ ಬಂದದೆಲ್ಲ ಹೇಳಿದ್ ಅವರಿಗೆಲ್ಲ ನನಗ್ ಗೊತ್ತಿದ್ದ ನಾ ಹೇಳಿನಿ ಸರ್. ಬೆಳೆದ್ರಿ ಅವರು ಎಳ್ಳಿನ ಕತೆ ಕೇಳಿದ್ರೆ ಬಹಳ ಅದ್ಭುತ ಅನಿಸ್ತದ ವಿಜಯಕುಮಾರ್ ಅವರೇ. ಈಗ ತಾವೇನು ತೊಗರಿ ಒಳಗ ಫೌಂಡೇಶನ್ ಬೀಜಗಳನ್ನ ಮಾಡಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮತ್ತೆ ಮಾರಾಟ ಮಾಡ್ತಾ ಇದ್ರಿ, ಅದ್ರ ಮುಖಾಂತರ ತಾವು ಬೀಜಗಳನ್ನ ಕೊಡ್ತಾ ಇದ್ರಿ. ಯಾವ ರೀತಿ ಅನಿಸ್ತದ ಬೀಜಗಳನ್ನ ಮಾರಾಟ ಮಾಡೋದು ಹೆಂಗ ಅನಿಸ್ತದ? ಈಗ ನಾವು ಕಮರ್ಷಿಯಲ್ ಬೆಳೆಯೋದು ಬಿಟ್ಟು ಅಥವಾ ಕಮರ್ಷಿಯಲ್ ಮಾರಾಟ ಮಾಡೋದು ಬಿಟ್ಟು ಬೀಜಕ್ಕಾಗಿ ನಾವು ಬೆಳೀತಾ ಇದೀವಿ ಅನ್ನುವಂಥ. ಹೌದು ಸರ್, ಅದಕ್ಕೂ ಒಂದು ಶಿಸ್ತ ಅನ್ನೋದು ಬೇಕು ಸರ್, ಬೀಜ ಅಂದ್ಮ್ಯಾಗ ಶಿಸ್ತ ಅನ್ನೋದು. ಈಗ ನೋಡಿ ಸರ್, ಆ ಬೀಜ ನಮ್ಮ ಮತ್ತ ನಮ್ಮ ರೈತರಿಗೆ ಬರುತ್ತೆ ಸರ್, ನಾ ಮಾಡಿ ಬೀಜ ನಮ್ಮ ರೈತರಿಗೆ ಬರುತ್ತಲ್ಲ ಸರ್. ಹೌದು, ನಾ ಶಿಸ್ತ ಅನ್ನೋದೊಂದು ಮಾಡಿ ಕಳಿಸಿರ. ಮೊದಲ ಮಂಜುನಾಥ್ ಸರ್ ಇದ್ರಿ ಸರ್, ರಾಜು ತೆಗಳಿ ಸರ್, ಅದೇ ಹೇಳ್ತೀರಿ, ಇನ್ಸ್ಪೆಕ್ಷನ್ ಬರ್ತೀರಿ ಸರ್ ಎಲ್ಲ ನೋಡ್ರಿ, ನೀವು ಮಾಡೋದ್ ಪದ್ಧತಿ ಚಂದ ಮಾಡ್ರಿ, ಆಮೇಲೆ ಬ್ಯಾರೆ ಬೀಜ ಮಿಕ್ಸ್ ಆಗ್ಬಾರ್ದು, ಎಲ್ಲಾ ತರ ಅದೊಂದು ಅನುಭವ ಕೊಟ್ಟರು ಸರ್. ಸೂರ್ಯ ನೋಡ್ಸ್ ಬಂದ್ ನನಗೆ ನೋಡಿ ಹೋಗೋದವ್ರು, ನೆಕ್ಸ್ಟ್ ಇಯರ್ ಬರ್ತೀರಿ, ನಾ ಅಗ್ದಿ ಶುದ್ಧ ಬೀಜಾನೆ ಕೊಟ್ಟಿನಿ ಸರ್. ಆಮೇಲೆ ಆ ಕೆವಿಕೆ ನಿಂತು ನನಗೆ ದುಡ್ಡು ಬಂದ್ರೆ ಸರ್, ಚಲೋನೇ ದುಡ್ಡು ಆಗದ್ರಿ. ಈಗ 3ನೇ ವರ್ಷ ಸರ್ ನಾ ಮಾಡಿದ್ದು. ಇದೆಲ್ಲ ಕಾರಣಭೂತರು ನಮ್ಮ ಡಾಕ್ಟರ್ ರಾಜು ತೆಗ್ಗಳಿರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕಲಬುರಗಿ, ಅವ್ರು ನಿಂತೇ ಇದು ತೊಗರಿ ಇದನ್ನು ಚಲೋ. ಈಗ ಸಾಮಾನ್ಯವಾಗಿ ಏನು ನಾವು ಅಡತಿಗೆ ಹಾಕ್ತಿವಿ ತೊಗರಿ, ಅದಕ್ಕೆ ಮತ್ತೆ ಫೌಂಡೇಶನ್ ಬೀಜಗಳಿಗೆ ಏನ್ ವ್ಯತ್ಯಾಸ ಅಂದ್ರೆ ರೇಟ್ ವ್ಯತ್ಯಾಸ ಏನಾಗ? ಇದ್ರೊಳಗೂ ರೇಟ್ ಸಿಗ್ತದೆ ಸರ್, ಹೆಚ್ಚಿನ ರೇಟ್ ಆಗಿ ತಗೋತಾರೆ. ಆಮೇಲೆ ಗ್ರೇಡಿಂಗ್ ಆಗ್ತದೆ ಸರ್, ಇದು ವೀಸಾ ಅಂದ್ಮೇಲೆ ಗ್ರೇಡಿಂಗ್ ಆಗ್ಲೇಬೇಕು. ಗ್ರೇಡಿಂಗ್ ಆದ್ರೆ ಒಳ್ಳೆ ವೀಸಾ ಸಿಗ್ತದೆ. ಆ ಗ್ರೇಡಿಂಗ್ ಆಗಿದ್ದು ಹೊಳ್ಳಿ ಕೊಡ್ತಾರೆ ಸರ್ ಅದು. ಅದು ನಾವು ಸ್ವಲ್ಪ ಮತ್ತೆ ಚೆನ್ನಾಗಿನ ಎಲ್ಲ ಮತ್ತೊಂದ್ಸಲ ಗ್ರೇಡಿಂಗ್ ಮಾಡ್ಕೊಂಡು ನಾವು ಮಾರ್ಕೆಟಿಂಗ್ ಮಾಡ್ಯಾದ್ರಿ. ನನಗೆ ಕೆವಿಕೆದೆ ಕರೆಕ್ಟ್ ಅನ್ಸಲ್ಗತ್ತೆ. ಅಂದ್ರೆ ಏನು ಒಕ್ಕಲ್ತಾನ ಅನ್ನೋದು ಒಂದು ಶಿಸ್ತು ಅನ್ನೋದು ಕಲೀಲತ್ತೀವಿ ಸರ್. ಬೀಜ ರಾಶಿ ಮಾಡೋದು ಏನೋ ಒಂದು ಅಡ ತಿಡ ಮಾಡಿ ನಾವು ಎ ಪಿ ಎಂ ಸಿ ಕೊಡ್ತಿದ್ದೆವು, ದಲ್ಲಾಳಿಗಳದು, ಆಮೇಲೆ ಅವು ಸೂಟ್ ಹೆಚ್ಚ ಮುರಿದು ಹಂಗ ಹಿಂಗಾನೆ ಕೊಟ್ಟು ಬರ್ತಿದ್ದೆವು. ಶಿಸ್ತು ಮಾಡದೆ ಒಂದ್ ಸರ್, ಇಲ್ಲಿ ಕ್ವಾಂಟಿಟಿನೂ ಬರ್ತದೆ, ಕ್ವಾಲಿಟಿನೂ ಬರ್ತದೆ, ನಮಗೆ ರೇಟ್ನೂ ಸಿಗ್ತದೆ ಸರ್. ರೇಟ್ ಎಷ್ಟು ವ್ಯತ್ಯಾಸ ಆಗ್ತದೆ ಅಂತ? ಸುಮಾರು 2000 ರೂಪಾಯಿ ವ್ಯತ್ಯಾಸ, 2,500 ತನಕ ವ್ಯತ್ಯಾಸ ಆಗ್ತದೆ. ವ್ಯತ್ಯಾಸ ಶುದ್ಧವಾದಂತಹ ಒಂದು ಬೀಜವನ್ನ ನೀವು ಮತ್ತೆ ನಿಮ್ಮ ರೈತರಿಗೆ ಕೊಡ್ತಾ ಕೊಡ್ತೀವಿ, ಅದು ಖುಷಿ ಅದ ಸರ್. ಅದು ದೊಡ್ಡದಲ್ಲ ಸರ್, ಮತ್ತೆ ನಮ್ ರೈತರಿಗೆ ಹೋಲಾಗತ್ತಲ್ಲ ಸರ್. ತಾವು ಹೇಳಿದ್ರೆ ಈಗ ಎಳ್ಳು ಸಾಕಷ್ಟು ಜನ ಈಗಂತೂ ಬೆಳೀತಾ ಇದ್ದಾರೆ, ಅದು ಅದ್ಭುತ ಪ್ರಗತಿ. ಹೌದು ಸರ್. ಫೌಂಡೇಶನ್ ಬೀಜ ನಾನು ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಯುವ ರೈತರು ಕಲ್ತಂತಹ ರೈತರು ತಯಾರಾಗ್ತಾ ಇದ್ದಾರೆ ಹೆಂಗ ಆಲಾಗತ್ತಾರ ಸರ್? ಈಗ ನನಗೆ ನಾವು ಮಟ್ಟದಾಗೆ ಇದ್ದೇವು, ಇದು ನೋಡಿ ನಿಂತೆ ನಾವು ಹೊರಗೆ ಬಂದೇವಲ್ಲ. ಪ್ರತಿಯೊಬ್ಬರು ಕೇಳ್ತಾರೆ ಸರ್, ನಾನು ಕೆವಿ ಕೆಗ್ ಹೆಂಗ್ ಬಿಟ್ಟೆ ಆಗ್ಬೇಕ್ರಿ, ನಾನು ಫೌಂಡೇಶನ್ ಸೀಡ್ ಮಾಡ್ಬೇಕನ್ನೋದದ. ಈಗ ಆಸಕ್ತಿ ಹುಟ್ಟಲಾಗತ್ತೆ ಸರ್. ಈಗ ನನ್ನ ಮುಖಾಂತರ ಸಾಧಾರಣ ಒಂದು 10-12 ಹುಡುಗರಿಗಾರೆ ನಾ ಫೌಂಡೇಶನ್ ಸೀಡ್ ಇಸ್ಕೊಟ್ಟಿನಿ ಸರ್ ಹೇಳಿ. ಸ್ವಲ್ಪ ಸ್ವಲ್ಪ ಮಾಡ್ಯಾರ ಸರ್ ಸ್ಟಾರ್ಟಿಂಗ್. ಈ ವರ್ಷ ಪರವಾಗಿಲ್ಲ, ಎಲ್ಲರಿಗೆ ಜಾಸ್ತಿ ಕೊಟ್ಟಾರ. ಮತ್ತ ಅದೊಂದು ಒಂಥರ ಅವ್ರಿಗೂ ಒಂದು ಒಳ್ಳೇದೇ ಆಗತ್ತಲ್ಲ ಸರ್. ಬಹಳ ಅದ್ಭುತವಾದಂತಹ ಅನುಭವಗಳನ್ನ ತಾವು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ವಿಜಯಕುಮಾರ್ ಕಲಬುರ್ಗಿ ಅವರೇ. ಬಹಳ ಸಂತೋಷ ಆಯ್ತು ನಿಮ್ಮ ಅನುಭವಗಳನ್ನ ಕೇಳಿ. ತಾವು ಯಾವ ರೀತಿ ಪ್ರಯೋಗಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ವಿಚಾರದಿಂದ ನಮ್ಮ ರೈತರು ಕೂಡ ಪ್ರಯೋಗಶೀಲರಾಗಬೇಕು ಇವತ್ತಿನ ದಿವಸ. ಹೊಸ ಹೊಸ ಪ್ರಯೋಗ ಮಾಡಿ ಯಾವುದರಿಂದ ಪರಿಸರಕ್ಕೆ ಒಳ್ಳೇದಾಗ್ತದೆ ಅದು ಬಹಳ ಮುಖ್ಯ. ಅದು ಮುಖ್ಯ ಸರ್. ಅದು ನಮ್ಮ ನೀರನ್ನು ಉಳಿಸ್ಕೋಬೇಕು, ಮಣ್ಣನ್ನು ಉಳಿಸ್ಕೋಬೇಕು, ಅದ್ರ ಜೊತೆಗೆ ನಮ್ಮ ಕೃಷಿ ಬದುಕನ್ನ ಪಲ್ಲವಿಸಿಕೊಳ್ಳಬೇಕು. ಇಂಥ ಒಂದು ಹಾದಿಯನ್ನ ತಾವು ಹಾಕಿಕೊಟ್ಟಿದ್ದೀರಿ. ಬೆಳೆ ಯಾವುದೇ ಇರಲಿ, ಇವತ್ತ ಎಳ್ಳು ನಮಗೆ ಚಲೋ ಅನ್ಸದ, ನಮ್ಮ ಭಾಗದೊಳಗೆ ಚಲೋ ಬೆಳೆಯುವಂತಹ ಒಂದು ಈ ಎಳ್ಳನ್ನ ತಾವು ಪ್ರಮೋಟ್ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಬೀಜೋತ್ಪಾದನೆ ಮಾಡ್ರಿ ಅನ್ನುವಂತಹ ಒಂದು ವಿಚಾರ ಕೂಡ ತಾವು ಹೇಳ್ತಾ ಇದ್ದೀರಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 9884800071 ಸರ್. ಆತ್ಮೀಯ ವಿಜಯಕುಮಾರ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9884800071. ಈ ನಂಬರ್ಗೆ ಕರೆ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ವಿಜಯಕುಮಾರ್ ಕಲಬುರ್ಗಿ ಅವರೇ, ಇಲ್ಲಿ ತನಕ ತಮ್ಮ 2 ದಶಕಗಳ ಕೃಷಿ ಜೀವನದ ಜೊತೆಗೆ ಇತ್ತೀಚೆಗೆ ಏನು ತಾವು ಬದಲಾವಣೆ ಮಾಡಿಕೊಂಡ್ರಿ ಕೃಷಿಯೊಳಗೆ? ತೊಗರಿ ಬೀಜೋತ್ಪಾದನೆ, ಅದರ ಜೊತೆಗೆ ಎಳ್ಳು, ಇವೆರಡೂ ಬೆಳೆಗಳು ತಮ್ಮ ಕೃಷಿ ಬದುಕನ್ನ, ತಮ್ಮ ಕುಟುಂಬದ ಕೃಷಿ ಬದುಕನ್ನ, ಮತ್ತು ಸುತ್ತಮುತ್ತಲು ಇದ್ದಂತಹ ರೈತರ ಬದುಕನ್ನು ಕೂಡ ಬದಲಿಸಿದಂತಹ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ. ತಮ್ಮ ಈ ಒಂದು ಮಾತುಗಳು ನಮ್ಮ ಎಲ್ಲ ರೈತರಿಗೆ ಸ್ಫೂರ್ತಿ ಆಗ್ತಾವ ಅಂತ ಹೇಳಿ ಭಾವಿಸ್ತೀವಿ. ಇಲ್ಲಿ ತನಕ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಬೇಸಿಗೆಯಲ್ಲಿ ಎಳ್ಳು ಬೆಳೆದು ಸಾಧನೆಗೈದಿರುವ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮದ ರೈತರಾದ ವಿಜಯಕುಮಾರ್ ಬಸವರಾಜ್ ಕಲಬುರಗಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಲಕ್ಷ್ಮೀಬಾಯಿ, ಅಮೃತ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳೋಣಂತ. ಪೂಜೆ ಮಾಡಾರಮ್ಮ ತಂಗೆ, ಪೂಜೆ ಮಾಡಾರೆ ಪಾಪದ ರೋಜ ಬೇಡಾರೆ. ಇದೇ ಕಲಾವಿದರಿಂದ ಇನ್ನೊಂದು ಭಜನೆ ಪದ. ನಾವು ನೇವ ಕುಡಿದೇವೋ